ಅವಮಾನ ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ಗಗನಾ ಪವಮಾನ ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ಗಗನಾ ಪವಮಾನ ಜಗದ ಪ್ರಾಣ ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿಗಳ ಪ್ರಿಯ ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿಗಳ ಪ್ರಿಯ ಪವಮಾನ ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ಗಗನಾ ಪವಮಾನ ಜಗದ ಪ್ರಾಣ ಹೇಮ ಕಚ್ಚೂಟ ಪವಿತ ಧರಿಪ ಮಾರುತ ಕಾಮಾದಿ ವರ್ಗ ರಹಿತ ವ್ಯೋಮಾದಿ ಸರ್ವವ್ಯಾಪೂತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ಯಾಮ ಯಾಮಕ್ಕೆ ನಿನ್ನಾರಾಧಿಪುತಕ್ಕೆ ಕಾಮಿಪೆಯ ನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸ್ತೋಮವ ತೋರುತ ಪಾಮರ ಮತಿಯನು ನೀ ಮಾಡಿಬುದು ಪವಮಾನ ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ಗಗನಾ ಪವಮಾನ ಜಗದ ಪ್ರಾಣ ವಜ್ರ ಶರೀರ ಗಂಭೀರ ಮಕುಟ ಧರ ದುರ್ಜನವನ ಪುಠಾರ ನಿರ್ಜನ ಮಣಿ ದಯಾಪಾರ ವಾರ ಉದಾರ ಸಜ್ಜನ ರಥ ಪರಿಹಾರ ಅರ್ಜುನ ಗೊಲಿ ತಂದು ಧ್ವಜವಾನಿಸಿ ನಿಂದು ಮೂರ್ಜಗವರಿವಂತೆ ಗರ್ಜನೆ ಮಾಡಿದೆ ಹೆಜ್ಜೆ ಹೆಜ್ಜೆಗೆ ನಿನ್ನ ಅಬ್ಜ ಪಾದದ ಧೂಳಿ ಮಾರ್ಜನದಲ್ಲಿ ಭವ ವರ್ಜಿತ ನೆನಿಸೋ ಪವಮಾನ ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ಗಗನಾ ಪವಮಾನ ಜಗದ ಪ್ರಾಣ ಪ್ರಾಣ ಅಪಾನ ಉದಾನ ಜ್ಞಾನ ಸಮಾನ ಆನಂದ ಭಾರತೀರಮಣ ನೀನೇ ಶರ್ವಾದಿ ಗೀರ್ವಾಣ ದ್ಯರಿಗೆ ಜ್ಞಾನ ಘನ ಪಾಲಿ ಪವರೆಣ್ಯ ನಾನು ನಾನು ನಿರುತದಲ್ಲಿ ಏನೇನೆ ಸಜಿದೆ ಮಾನಸಾದಿ ಕರ್ಮ ನಿನಗೊಪ್ಪಿಸಿದೆನು ಪ್ರಾಣನಾಥ ಸಿರಿ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ ಪವಮಾನ ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ಗಗನ ಪವಮಾನ ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ಗಗನ ಪವಮಾನ ಜಗದ ಪ್ರಾಣ